ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಜಪಾನಿನ ಕೊಕೆಡಮಾ ಮಾದರಿಯ ಹೂತೋಟ ಕೃಷಿಯ ಕುರಿತು ಬೆಳ್ಳಾರೆಯ ಅಂಜಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದ ಹೂದೋಟ ಕೊಕೆಡಮದ ಕುರಿತು ಮಾತನಾಡಲಿದ್ದೇವೆ. ಒಂದು ಕಲಾತ್ಮಕ ವಿಧಾನದಲ್ಲಿ ಗಿಡಗಳನ್ನು ಬೆಳೆಸುವ ವಿಧಾನ ಇದಾಗಿದ್ದು, ಮನೆಯನ್ನು ಹಾಗೂ ಮನೆಯ ಪರಿಸರವನ್ನು ಹಸಿರಾಗಿಸುವ ಒಂದು ಉಪಾಯ ಕೂಡ ಹೌದು. ಈ ಕೊಕೆಡಮವನ್ನು ಮಾಡಿಕೊಂಡಿರುವ ಬೆಳ್ಳಾರಿಯ ಅಂಜಲಿಯವರು ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಕೊಕೆಡಮದ ಇತಿಹಾಸ, ತಯಾರಿಸುವ ವಿಧಾನ, ಅದರ ಪ್ರಯೋಜನಗಳ ಕುರಿತು ಅವರ ಅನುಭವವನ್ನು ನಾವೀಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅಂಜಲಿಯವರೇ. ನಮಸ್ತೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹೇಳಿ, ಏನಿದು ಕೊಕೆಡಮ ಅಂದ್ರೆ, ಇದರ ಬಗ್ಗೆ ಹೇಗೆ ತಿಳ್ಕೊಂಡ್ರಿ, ಇದರಲ್ಲಿ ಆಸಕ್ತಿ ಮೂಡ್ಲಿಕ್ಕೆ ಏನ್ ಕಾರಣ? ಕೊಕೆಡಮ ಎಂಬುದು ಜಪಾನ್ ಮೂಲದ ಒಂದು ತೋಟಗಾರಿಕೆಯ ಕಲೆ. ಇದರ ಪದದ ಅರ್ಥ ಹೇಳಬೇಕು ಅಂತಾದ್ರೆ, ಕೊಕೆ ಹೇಳಿದ್ರೆ ಮಾಸ್ ಅಂದ್ರೆ ಹಾವಸೆ, ದಾಮ ಹೇಳಿದ್ರೆ ಬಾಲ್, ಕೊಕೆಡಮ ಹೇಳಿದ್ರೆ ಒಂದು ಮಾಸ್ ಬಾಲ್ ಅಂತ. ಜಪಾನ್ ಸಂಸ್ಕೃತಿಯ ವಾಬಿ ಸಾಬಿ ಹೇಳಿದ್ರೆ ಸರಳತೆ ಮತ್ತು ಸಹಜ ಸೌಂದರ್ಯ ತತ್ವವನ್ನು ಪ್ರತಿಬಿಂಬಿಸ್ತದೆ ಕೊಕೆಡಮ ಹೇಳುವಂಥದ್ದು. ಅವರು ಮೇನ್ ಆಗಿ ಅದರಲ್ಲಿ ಬೋನ್ಸಾಯಿಯನ್ನು ಬೆಳೆಸ್ತಾರೆ. ಬೋನ್ಸಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ತರದ ಗಿಡಗಳನ್ನು ನಮಗೆ ಕೊಕೆಡಮದಲ್ಲಿ ಬೆಳೆಸಲಿಕ್ಕೆ ಆಗ್ತದೆ. ಅದರದ್ದು ವಿಶಿಷ್ಟತೆ ಏನಂದ್ರೆ, ಅದು ಕಂಪ್ಲೀಟ್ ಆಗಿ ಇಕೋ ಫ್ರೆಂಡ್ಲಿ ಆಗಿರ್ತದೆ. ಅದರಲ್ಲಿ ನಾವು ಒಂದು ಮಾಸ್ ಅಂತ ಹೇಳುವ ಅಂದ್ರೆ ಪಾಮಾಜಿ ಅನ್ನು ನಾವು ಹೊರಗಡೆ ರ್ಯಾಪ್ ಮಾಡುವಂತ ಒಂದು ಮಣ್ಣಿನಿಂದಲೇ ಮಾಡುವಂಥದ್ದು ಕೊಕೆಡಮ. ನಾನು ಕೋವಿಡ್ ಟೈಮಲ್ಲಿ ನಂದು ಅಮ್ಮಂದು ಒಂದು ಫ್ರೆಂಡ್ ಇದು ಮನೆಗೆ ಹೋಗಿದ್ದೆ ಮಡಿಕೇರಿಯಲ್ಲಿ. ಅಲ್ಲಿ ಅವರ ಹೂತೋಟದಲ್ಲಿ ಕೊಕೆಡಮವನ್ನು ನೋಡಿ ಇಷ್ಟ ಆಗಿ ಯೂಟ್ಯೂಬ್ನಲ್ಲಿ ನೋಡಿ ಕಲಿತು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಕೊಕೆಡಮ. ಈಗ ಯಾವ ರೀತಿ ಇದನ್ನು ತಯಾರಿಸುವಂಥದ್ದು, ಮತ್ತೆ ಏನೆಲ್ಲ ಕಚ್ಚಾ ವಸ್ತುಗಳು ಬೇಕು ಪ್ರಾರಂಭದಲ್ಲಿ ಶುರು ಮಾಡಬೇಕು? ಅದನ್ನು ತಯಾರಿಸಲಿಕ್ಕೆ ನಮಗೆ ಗಾರ್ಡನ್ ಸಾಯಿಲ್, ಮಣ್ಣು, ಮತ್ತೆ ಕೊಕೋಪೀಟ್, ಕಾಂಪೋಸ್ಟ್ ಅದನ್ನೆಲ್ಲ ಸೇರಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಅದನ್ನು ಒಂದು ಉಂಡೆಯ ಹಾಗೆ ನಾವು ತಯಾರಿಸಬೇಕು. ಅದರ ಮಧ್ಯದಲ್ಲಿ ಗಿಡ ನೆಟ್ಟು ಅದನ್ನು ಪುನಃ ಉಂಡೆಯ ಹಾಗೆ ಮಾಡಿ ಹೊರಗಡೆಯಿಂದ ಒಂದು ಬಟ್ಟೆಯ ಲೇಯರ್ ಸಹ ಕೊಡ್ಬೋದು, ಇಲ್ಲದಿದ್ರೆ ಎಲೆಗಳು ಆತರ ಇಕೋ ಫ್ರೆಂಡ್ಲಿ ಆಗಿ ಸಿಗುವಂತ ಎಂಥದ್ದು ಸಹ ಹಾಕಿ ನಾವು ಒಂದು ಲೇಯರ್ ಕಟ್ಬಹುದು. ಇಲ್ಲದ್ರೆ ಡೈರೆಕ್ಟ್ ಆಗಿ ಸಹ ಮಾಸ್ ನಾವು ಅದಕ್ಕೆ ಜಾಯಿಂಟ್ ಮಾಡಿ ಅದನ್ನು ಸಹ ನಾವು ಟೈ ಮಾಡಿ ಕೊಕೆಡಮ ತಯಾರಿಸಬಹುದು. ಇದು ನಿಮಗೆ ಈ ಕಚ್ಚಾ ವಸ್ತುಗಳೆಲ್ಲ ಸುಲಭವಾಗಿ ಸಿಗ್ತದ? ಈಗ ಮಾಸ್ ಏನಾದರೂ ಬೇಕಿದ್ರೆ? ಮಾಸ್ ನಮಗೆ ನಮ್ಮ ತೋಟದಲ್ಲಿಯೇ ಉಂಟು. ನನ್ನದೊಂದು ವೃದ್ಧಿ ಪ್ಲಾನ್ಸ್ ಅಂತ ಒಂದು ಬಿಸ್ನೆಸ್ ನಾನು ನಡೆಸ್ತಾ ಇದ್ದೇನೆ. ಅದರಲ್ಲಿ ನಾವು ಮಾಸ್ ಸೇಲ್ಸ್ ಮಾಡ್ತೇವೆ. ಅಂಥದ್ದು ಸಿಗದವರಿಗೆ ಬೇರೆ ಆಲ್ಟರ್ನೇಟಿವ್ ಕೂಡ ಉಂಟು ಕೊಕೆಡಮ ತಯಾರಿಸಲಿಕ್ಕೆ. ಅದೇ ಮಾಸ್ ಯಾವ ರೀತಿಯಲ್ಲೆಲ್ಲ ಉಂಟು? ಮಾಸ್ ಪ್ಯಾಗ್ನಮ್ ಮಾಸ್ ಅಂತ ಸಿಗ್ತದೆ, ಡ್ರೈ ಮಾಸ್, ಮತ್ತೆ ನಮ್ದು ಟೆರೆಸ್ಟ್ರಿಯಲ್ ಮಾಸ್ ಅಂತ ಅಂದ್ರೆ ಹಸಿರಸಿರಾಗಿರುವ ಮಾಸ್, ಮತ್ತೆ ಮಳೆಗಾಲದಲ್ಲಿ ಮಾತ್ರ ಆಗುವಂತ ಕೆಲವೊಂದು ಮಾಸ್ ಉಂಟು, ಸ್ಟಾರ್ ಮಾಸ್ ಅಂತದ್ದೆಲ್ಲ. ಹಾಗೆ ನಮ್ಮ ನಾರ್ತ್ ಈಸ್ಟ್ ಅಲ್ಲಿ ಹೋದ್ರೆ ಅಲ್ಲಿದೇ ಬೇರೆ ಬೇರೆ ತರದ ಮಾಸ್ಗಳಿರ್ತದೆ. ಫಾರೆಸ್ಟ್ ಅಲ್ಲಿ ಅಲ್ಲಿಯ ತರದ ಮಾಸ್ಗಳು ಬೆಳೀತದೆ.

ಮೇಲ್ನೋಟಕ್ಕೆ ಹೆಚ್ಚಿನ ವ್ಯತ್ಯಾಸ ಕಾಣುವುದಿಲ್ಲ. ಆದರೆ ಗಾಯ ಮಾಡಿದಾಗ ಗಾಯದಲ್ಲಿ ಹಾಲು ಒಸರುವಂತಹ ಗಿಡ ಮಾತ್ರ ಗಡ್ಡೆಯನ್ನು ಬಿಡುತ್ತದೆ. ದೊಡ್ಡ ಎಲೆ ಮತ್ತು ಗಡ್ಡೆಗೆ ಉತ್ತಮವಾದಂತಹ ಮಾರುಕಟ್ಟೆ ಇದೆ. ನೀರು ಕೆಸು ಎನ್ನುವಂತಹದ್ದು ಇನ್ನೊಂದು ವಿಧ. ಈ ಕೆಸುವನ್ನು ಕಾಟು ಕೆಸು ಎಂದು ಕೂಡ ಕರೆಯುವುದಿದೆ. ಇದರಲ್ಲಿ ಹಲವಾರು ವಿಧಗಳಿವೆ. ಸಾಮಾನ್ಯವಾಗಿ ಹೆಚ್ಚು ಮಳೆಯಾಗಿ ನೆಲ ತೇವವಾಗಿರುವಂತಹ ಸಮಯದಲ್ಲಿ ಇದರಲ್ಲಿ ತುರಿಕೆಯ ಅಂಶ ಕಡಿಮೆ. ಈ ಸಮಯದಲ್ಲಿ ಇದರ ಎಲೆಯನ್ನು, ದಂಟನ್ನು, ಬಳ್ಳಿಯನ್ನು ಅಡುಗೆಗಾಗಿ ಬಳಕೆ ಮಾಡಲಾಗ್ತದೆ. ಇದರಲ್ಲಿ ಕಲ್ಲು ಕೆಸುವು, ಮರಕೆಸುವು ಮುಂತಾದವುಗಳಿದ್ದು ಅದನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅಡುಗೆಗೆ ಬಳಕೆ ಮಾಡಲಾಗ್ತದೆ. ಸಣ್ಣ ಎಲೆ ಬಿಡುವಂತಹ ನೀರು ಕೆಸುವನ್ನು ಕರಾವಳಿಯಲ್ಲಿ ಸುರುಳಿ ಸುತ್ತಿ ಕಟ್ಟು ಹಾಕಿ ಚೇಟ್ಲ ಎನ್ನುವಂತಹ ತಿಂಡಿಯನ್ನು ಮಾಡಲಾಗ್ತದೆ. ಸಾಮಾನ್ಯವಾಗಿ ಕೆಸುವು ಉಷ್ಣ ಎಂದು ಕರೆಯಲಾಗ್ತದೆ. ಇದರಲ್ಲಿ ಅಧಿಕ ಪೋಷಕಾಂಶಗಳಿವೆ. ಆದ ಕಾರಣ ಹೆಚ್ಚು ತಿಂದರೆ ಅಜೀರ್ಣಕ್ಕೆ ಕಾರಣವಾಗಬಹುದು. ಕೆಸುವಿನ ಎಲೆ ಮತ್ತು ದಂಟಿನಲ್ಲಿ ಸೆಲ್ಯುಲೋಸ್ ಮತ್ತು ಗಡ್ಡೆಯಲ್ಲಿ ಅಧಿಕ ಕಾರ್ಬೋಹೈಡ್ರೇಟ್ನ ಅಂಶ ಇರುತ್ತದೆ. ಸಾಮಾನ್ಯವಾಗಿ ಮುಂಗಾರು ಪ್ರಾರಂಭದಲ್ಲಿ ಇದರ ನಾಟಿಯನ್ನು ಮಾಡಲಾಗ್ತದೆ. ಎಲ್ಲ ಕೆಸುವಿಗೂ ಸುಮಾರು 6 ತಿಂಗಳ ಅವಧಿ ಇರ್ತದೆ. ಕೇರಳದ ತಿರುವನಂತಪುರಂನಲ್ಲಿರುವ ಕೇಂದ್ರೀಯ ಗಡ್ಡೆ ಗೆಣಸು ಸಂಶೋಧನಾ ಸಂಸ್ಥೆ ಮತ್ತು ತಮಿಳುನಾಡು ಕೃಷಿ ವಿಶ್ವವಿದ್ಯಾನಿಲಯಗಳು ಶ್ರೀಪಲ್ಲವಿ, ಶ್ರೀರಶ್ಮಿ, ಶ್ರೀಕಿರಣ್, ಸತಮುಖಿ, ಪಂಚಮುಖಿ, CO1 ತಳಿಗಳನ್ನು ಬಿಡುಗಡೆಗೊಳಿಸಿದೆ. ಇದು ಗಡ್ಡೆಗೆ ಮತ್ತು ಪದಾರ್ಥಕ್ಕೆ ಬಳಸಲು ಯೋಗ್ಯವಾದಂತಹ ತಳಿ. ಇವಲ್ಲದೆ ಹಲವಾರು ಸ್ಥಳೀಯ ತಳಿಗಳು ಕೂಡ ಬಳಕೆಯಲ್ಲಿವೆ. ಕೆಸುವಿನ ದಂಟಿನ ಸಾಂಬಾರು ಪಲ್ಯ ಮಾಡಲಾಗ್ತದೆ. ಕೆಸುವಿನ ಸೊಪ್ಪನ್ನು ಬೇಯಿಸಿ ತೆಂಗಿನಕಾಯಿ ಹಾಕಿ ಚಟ್ನಿಯನ್ನು ಮಾಡಿದರೆ ಅದು ಪಾಲಕ್ ಚಟ್ನಿಗಿಂತ ಕೂಡ ರುಚಿಯಾಗಿರುತ್ತದೆ. ಕೆಸುವನ್ನು ಬೆಳೆಸುವುದಕ್ಕೆ ಉತ್ತಮ ನೀರು ಬಸಿಯಲ್ಪಡುವಂತಹ ಮಣ್ಣು ಬೇಕು. ಏರುಮಡಿಯಲ್ಲಿ ಕೆಸುವಿನ ಗಾತ್ರಕ್ಕೆ ಅನುಗುಣವಾಗಿ ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳೆಸಬೇಕಾಗ್ತದೆ. ಪೊಟ್ಯಾಷಿಯಂ ಅಂಶ ಹೆಚ್ಚು ಇದ್ದಾಗ ತುರಿಕೆ ಕಡಿಮೆ ಆಗ್ತದೆ. ತುರಿಕೆ ನಿವಾರಣೆಗಾಗಿ ಹುಣಸೆ ಹುಳಿ ಅಥವಾ ಇನ್ಯಾವುದೇ ಹುಳಿಯನ್ನು ಹಾಕಬಹುದು. ಫಲವತ್ತತೆ ಇರುವಂತಹ ಮಣ್ಣು ಮತ್ತು ಧಾರಾಳ ನೀರು ದೊರೆತಲ್ಲಿ ಕೆಸುವಿನ ಕ್ಷಾರೀಯ ಗುಣ ಕಡಿಮೆ ಆಗ್ತದೆ. ರೋಗಮುಕ್ತ ಗಡ್ಡೆಗಳನ್ನು ಆರಿಸಿ ನೆಟ್ಟು ಬೆಳೆಸಿದರೆ ಕೆಸುವನ್ನು ಒಂದು ಲಾಭದಾಯಕವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ವಾಣಿ, ಕಿಸಾನ್ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ವಾಣಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ HIV ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ HIV ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ HIV ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ICTC ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆಯ ಉಸಿರಾಗಿ ಕುಡಿದೆದ್ದು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಆಕಾಶವಾಣಿ ಮಂಗಳೂರು. ಈಗ BK ಸುಮಿತ್ರಾ ಅವರ ಧ್ವನಿಯಲ್ಲಿರುವ RN ಜಯಗೋಪಾಲ್ ಅವರ ಭಕ್ತಿ ರಚನೆಯನ್ನು ಕೇಳೋಣ. Thank you. ಮುಂದೆ ಕೇಳಿ ನಾಗಚಂದ್ರಿಕಾ ಅವರ ಧ್ವನಿಯಲ್ಲಿರುವ ಮಹೀಪತಿ ದಾಸರ ಭಕ್ತಿ ರಚನೆ. ಕರೆ